ಸೇರೋ ನಂದೋ ತುಂಬಿ ದಾಚಬೇಕೋ ರಾಕ ಚಣಿ ಜಯ ಚರೋ ನಂದೋ ಆಕಾಶವಾಣಿ ತೇಜ್ಗೆ ಶರಣಂದೆ ಕೈಯ ಮುಗ್ದೋ ಮೆಟ್ಟೆ ನಿಂತ ಭೂಮಿ ಭೂಮಿ ಶರಣದೆ ಕೈಯ ಮುಗದೋ ಕೂತ ಗುರುಗಳಿಗೆ ಶರಣಂದೋ ಮೆಟ್ಟ ನಿತ ತಲೆ ಚರಣ ಭಯ ಮುಗದೋ ಕವರಿಗೆ ಚರಣಯ್ಯ ಮುಗ್ದೋ ಬಾಗಿಲ ಕುಂತ ತೊಳೋ ಚಿಗೋ ಬಾಗಿಲ ಕುಳಿತ ತೊಳಸಿ ತೊಳೋ ಶಮ್ಮೋ ತಳಕಯ್ಯ ನನಿ ಮತ್ತೆ ತೊಳೋ ಗ್ಯಾಳೋ ನಾರಾಯಣ ಚಂದ್ರ ಉಳಿದ ನಾರಾಯಣಕ್ಕೋ ಚಂದ ಉದ್ದಿನ ಕಾಳೆ ಚಂದೋ ಉದ್ದಾಡುತ್ತೆ ಬರುವ ಕೆರೆ ಚಂದೋ ದೇವ ಚಂದ ಉದ್ದಿನ ಕಾಳೆ ಚಂದೋ ಉದ್ದಾಡುತ್ತೆ ಬರುವ ತೆರೆ ಚಂದೋ ಉದ್ದಾಡುತ್ತೆ ಬರುವ ತೆರೆ ಚಂದ ಕನದೋರೋ ಮಾ ಬೋಲೆಂಗಿರುವ ಗುಡಿ ಚಂದೋ ಉದ್ದಾಡುತ್ತೆ ಬರುವ ತೆರೆ ಚಂದ ಕನದೋರೋ ನೀರ ಗುಡಿ ಚಂದೋ ಮಾ ಬೋಲೆಂಗಿರುವ ಗುಡಿ ಚಂದ ಕನದೋರೋ ಮಂಕಾಳಮ್ಮಿರುವ ಮನೆ ಚಂದೋ ಮಾ ಬೋಲೆಂಗಿರುವ ಮನೆ ಚಂದ ಕನದೋ ಮಂಕಾಳಮ್ಮಿರುವ ಮನೆ ಚಂದೋ ಮಂಕಾಳಮ್ಮಿರುವ ಮನೆ ಚಂದ ಕನದೋರೋ ಗಣೇಶ ಇರುವ ಗುರಿ ಚಂದೋ ಮಂಕಾಳಮ್ಮಿರುವ ಮನೆ ಚಂದ ಕನದೋರೋ ಗಣೇಶ ಮನಿ ಚಂದೋ ಗಣೇಶ ಇರುವ ಗುರಿ ಚಂದ ಗೋಪುರ ಚಂದೋ ಶಿವಪ್ಪ ಇರುವ ನೆಲ ಚಂದೋ ಗಣೇಶ ಇರುವ ಗುರಿ ಚಂದ ಗೋಪುರ ಚಂದೋ ಶಿವಪ್ಪ ಇರುವ ನೆಲ ಚಂದೋ ಮನಿ ಚಂದ ಮಂಟಪ ಚಂದೋ ಶಿವಪ್ಪ ಇರುವ ಮನಿ ಚಂದೋ ಶಿವಪ್ಪ ಇರುವ ನೆಲ ಚಂದ ಗ್ವಾಕನ ದೂರೋ ಶಿವರಾತ್ರಿ ಅಂಬುದೇ ದಿನ ಚಂದೋ ಶಿವಪ್ಪ ಚಂದ ಗಣಿ ಚಂದ ಗೋಕನ ದೂರೋ ಶಿವರಾತ್ರಿ ದಿವ್ಯ ಚಂದೋ ಶಿವರಾತ್ರಿ ಅಂಬೋದಿನ ಚಂದ ಕ್ವಾಕನ ದೂರು ಶಿವರಾತ್ರಿಗೆ ಬರುವ ಜನ ಚಂದೋ ಶಿವರಾತ್ರಿ ಇರುವ ಮನಿ ಚಂದ ಕ್ವಾಕನ ದೂರು ಶಿವರಾತ್ರಿ ದಿನವ ಶಿವರಾತ್ರಿಗೆ ಬರುವ ಜನ ಚಂದ ಕ್ವಾಕನ ದೂರು ಶಿವರಾತ್ರಿ ಎಂಬುದೇ ದಿನ ಚಂದೋ ಶಿವರಾತ್ರಿ ಧನ ತಂದ ಕ್ವಾಕನ ದೂರು ಶಿವರಾತ್ರಿ ದಿನ ಚಂದೋ ಅಲ್ಲಿಂದ ದಿಲ್ಲಿಗೆ ಬಿಲ್ಲಂತ ಕ್ವಾಕನವೋ ಲಲ್ಲಾಬ ಜೋಗಿ ಬಯೋರೋಪೋ ದಿಲ್ಲಿಗೆ ಬಿಲ್ಲಂತ ಲಂಕನವೋ ಲಲ್ಲಾಬ ಜೋಗಿ ಬರೋಪೋ ಲಲ್ಲಾಬ ಜೋಗಿ ಬೈರೂಪಾಯಿ ನಂಬಾನೋ ಲರ್ದ ಕ್ವಾಕನವೆ ತನ ಗಂದೋ ಲಲ್ಲಾಬ ಜೋಗಿ ಬಂದೆ ನಂಬಾನೋ ಲರ್ದ ಗೋಕರ್ಣವೆ ತನ ಗಂದೋ ತಂಗಿ ತೊಳಸಮ ಬಾಲಪ್ಪ ನಡೆದೇ ದಂದೋ ನೀರ ಇಲ್ಲಂದೇ ನನಿ ಮಾನೋ ತಂಗಿ ತೊಳಸಮ ಬಾಲಕ ನಡೆದೀ ದಂದೇ ನೀರ ಇಲ್ಲಂದೇ ಲನಿ ಮಾನೋ ನೀರ ಇಲ್ಲಂದೇ ಮನ ತೋಳೋ ಶಾಮೋ ಲಣ್ಣ ಗೋವಿಂದ ಗ್ವಾಲೆ ಬರೀದಾಳೋ ನೀರ ಇಲ್ಲದೆ ಅನಿಮನ ಮನೆಯೋ ಚಮೋ ಅಣ್ಣ ಗೋವಿಂದ್ರಗ ಬರೀದಾನೋ ಅಣ್ಣ ಗೋವಿಂದ ಗ್ವಾಲೆಗೆ ನಂದೇ ಬರ್ದಾಳೋ ನಾನರು ಬಾಲಪ್ಪ ನಡಾದಿನೋ ಏನಂದೆ ಬರದಾನೋ ನನ ಬಾಲಕ ಅವಳಿ ಆದಾನೋ ನಾನೇ ಬಾಲಪ್ಪ ನಡೆದಿನ ಗೋವಿಂದಣ್ಣೋ ಬಾಲಪ್ಪ ಗುಣಂಗೋ ನೀರ ಇಲ್ಲೋ ನಾನು ಬಾಲಕ್ನ ವರದನಿಂದಣೋ ನೀನು ನೀಲಕ್ನವೇ ಆಲಿಲೋ ನಂಗೆ ಬಾಲ ಪಗ್ನೀರಿಲ್ಲ ಗೋವಿಂದಣ್ಣೋ ನೀನಾದರ ನೀರ ಕಳೋ ಗಂದೋ ನನಗಲ ನೀರಿಲ್ಲಂದೇಳೆ ನೀರೇ ಲಟ್ಟಾಂಬು ಮತ ಕೇಳೆನು ಗೋವಿಂದಣ್ಣೋ ಕೊಬ್ಬಿನ ಕೊಟ್ಟೋರಿಯ ತಡೆದಾನೋ ಅಟ್ಟೊಂದೆ ಮತ ಕೇಳಿನು ಗೋವಿಂದಣ್ಣೋ ಕೊಬ್ಬಿನ ಕೊಟ್ಟೋರಿಯ ತಡೀದಾರೋ ಕಬ್ಬಿನ ಕೊಟ್ಟೋರಿ ತಡೆದನು ಗೋವಿಂದಣ್ಣೋ ಬೆತ್ತಾದೊಂದೆ ಮೊಟ್ಟೆ ತಡೆದಾನೋ ಕಬ್ಬಿನ ಕೊಟ್ಟೋರಿ ತಡೆದನು ಗೋವಿಂದಣ್ಣೋ ಬೆತ್ತಾದೊಂದೆ ಮೊಟ್ಟೆ ತಡೀದಾನೋ ಬೆತ್ತಾದ ಮುಟ್ಟಿ ತಡೆದನು ಗೋವಿಂದಣ್ಣೋ ಕರಿಯ ಕಂಬುಳಿಯ ತಡೆದಾನೋ ಬೆತ್ತಾದೊಂದೆ ಮುಟ್ಟಿ ತಡೆದನು ಗೋವಿಂದು ರಾಯೋ ಕರಿಯ ಕಂಬುಳಿಯ ತಡೀದಾನೋ ಕರಿಯ ಕಂಬುಳಿಯ ತಡದನು ಗೋವಿಂದಣ್ಣು ಮೂಡಿನ ಸುಮಧುರುಕೆ ನಡೆದನು ಗರ್ಭಿನ ಕಂಬುಳಿಯ ತಡದನು ಗೋವಿಂದಣ್ಣು ಮೂಡಿನ ಚಮಧುರುಕೆ ನಡೆದನು ಮೂಡಿನ ಚಮಧುರುಕೆ ನಡೆದನು ಗೋವಿಂದಣ್ಣು ಮೂಡಿನ ಸುಮಧುರ್ವೇ ತಿರೋಚಿನು ಮೂಡಿನ ಚಮಧುರುಕೆ ನಡೆದನು ಗೋವಿಂದಣ್ಣು ಮೂಡಿನ ಚಮಧುರ್ವಾ ತಿರೋಚಿನು ಮೂಡಿನ ಸುಮಧುರ್ವಾ ತಿರುಚಿನು ಗೋವಿಂದಣ್ಣು ಮೂಡಿನ ಸುಮಧುರ್ವೇ ಬರೋವಾದ ಮೂಡಿನ ಚಮಧುರುಕೆ ನಿನ್ನ ಗೋವಿಂದಣ್ಣು ಮೂಡಿನ ಚಮಧುರುವೇ ಬರೋವಾದ ಕೇಳೆ ಕೇಳೆ ತುಳಸಮ್ಮ ತಂಗಿ ಕೇಳೆ ಮೂಡಿನ ಸುಮಧುರುವೇ ಬರೋವಾದ ಕೇಳೆ ಕೇಳೆ ಮುಯಿ ಕೇಳೆ ಮೂಡಿನ ಚಮಧುರುವೇ ಬರೋತಿದೆಯೋ ಮೂಡಿನ ಚಮಧುರುವೆ ಬರುವದೆ ತೊಳೆಸಮ್ಮ ತಂಗೆ ಬೇಕಟ್ಟೆ ನೀರ ತಡ ಕೋಳೆ ಮೂಡಿನ ಚೌದುರ್ವೆ ಬರುವಾದ ತೊಳಚಮ ತಂಗಿಯೋ ಬೇಕಟ್ಟೆ ನೀರ ತಡ ಕೊಳೆ ಬೇಕಟ್ಟೆ ನೀರ ತಡಕೊಳೆ ತುಳಸಮ ತಂಗೆ ಬಾಲ ಪಗೋನಿಂಗೋ ಜಳ ಕಾಕೋ ಬೇಕಟ್ಟೆ ನೀರ ತಡಕೊಳೆ ತೊಳಚಮ ತಂಗಿಯೋ ಬಾಲ ಪಗೋ ನಿನಗೋ ಜಳ ಕಾವೋ ಲಟ್ಟಂಬು ಮತ ಕೇಳಳೆ ತುಳಸಮ್ಮ ತಂಗೆ ಬೇಕಟ್ಟೆ ನೀರ ತಡೆದಾಳೋ ತಂದು ಮತ ಕೇಳಳು ತುಳಸಮ್ಮ ತಂಗಿಯೋ ಬೇಕಟ್ಟೆ ನೀರ ತಡೆದಾಳೋ ಬೇಕಟ್ಟೆ ನೀರ ತಡದಳೆ ತುಳಸಮ್ಮ ತಂಗಿಯೋ ಬೆಡದಿದ್ದ ನೀರ ತಿರೋಚಾಳೋ ಬೇಕಟ್ಟೆ ನೀರ ತಡ್ಕೊಳೆ ತುಳಸಮ್ಮ ತಂಗಿಯೋ ಬೆಡದಿ ತಾ ನೀರ ತಿರೋಚಿದೋ ಶೂಲಿದವರೆ ಮೂಡಿದೋಲಿಲ್ಲವೋ ಮೂಡಿದೋ ಗುಡಿಯ ಮರೆಯಲ್ಲೋ ಚೂಲಿ ಜಾವರೆ ಮುಡಿದೋ ಲೀಲಾವೋ ಮುಡಿದೋ ಗುಡಿಯಾ ಮರೆಯಲ್ಲೋ ಮುಡಿದೋ ಗುಡಿಯಾ ಮರೆಯಲ್ಲೇ ಚೂಲಿ ಜಾವರೆ ಮಂಡೆಗೆ ಮಾರುದೋ ಶಳಗೆಣ್ಣು ಮುಡಿದೋ ಗುಡಿಯಾ ಮರೆಯಲ್ಲೇ ಚೂಲಿ ಜಾವರೆ ಮಂಡೆ ಮಾರುದೋ ಚಳಗೆಣ್ಣು ಮಂಡೆಗೆ ಮಾರುದು ಚಳಗೆಣ್ಣಲಿಟ್ಟಿಲಿ ಕಂಡೆ ಬೆಳಿಯೊಂದೆಲ್ಲ ಬರುಗಿಯ ಮುಡೋವಾಳು ಮಂಡೆ ಮಾರುದ ಚಳಗೆಣ್ಣ ಬೆಳಿ ಒಂದೆಲ್ಲ ಬರುಗಿಯ ಮುಡೋದಿದೋ ಬೆಳಿಯಲ್ಲ ಬರುಗಿಯ ಮುಡದಳು ಚುಲಿ ದ್ಯಾವಾರೆ ಬೆಳಿಯೊಂದೇ ಮೊಡದಲ್ಲೇ ಬರೋವಾಳು ಬೆಳಿ ಒಂದೆಲ್ಲ ಬರುಗಿಯ ಮುಡಿದೋ ಚುಲಿ ದ್ಯಾವಾರೆ ಬೆಳಿ ಒಂದೇ ಮಡದಲ್ಲೇ ಬರೋವಾಳು ಬೆಳಿಯೊಂದೇ ಮೊಡದಲೆ ಬರುವಳು ಚುಲಿ ದ್ಯಾವಾರೆ ತಾ ಚಂದಂದಾಳೋ ದರೆ ಮ್ಯಾನು ಬೆಳಿ ಒಂದೇ ಮೊಡದಲೆ ಬರುವಳು ಚುಲಿ ದ್ಯಾವಾರೇ